ಅರೆಪ್ಪ ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ. ಆಕಾಶವಾಣಿ ಕಲಬುರಗಿ ಸಮಯ ಆರು. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಲಿದ್ದೀರಿ. ಈಗ ಕೇಳೋಣ ಮೊದಲಿಗೆ ವಾಣಿ. ಕುಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ, ಚಿಕಿತ್ಸೆಗೆ ಮುನ್ನ ಅಂದಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಜಾರಿ. ಈಗ ಕೇಳೋಣ ನಿತ್ಯ ಮೇಘ ಸಂದೇಶ. ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್ಕೋಟ್ ಜಿಲ್ಲೆಗಳಲ್ಲಿ 35, ಬಳ್ಳಾರಿ ಜಿಲ್ಲೆ ಒಳಗ ಶೇಕಡ 45% ಅನ್ನುವಂತಹ ಸೂಚನೆಯನ್ನು ಹವಾಮಾನ. ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಕೇಳುಗರೆ ಗಮನಿಸಿ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂಜ್ಞೆವಾಣಿಯಲ್ಲಿ ಮಹಿಳೆ ಮತ್ತು ಕೃಷಿ ಈ ವಿಷಯವಾಗಿ ಪಿವಿ ಸತೀಶ್ ಅವರೊಂದಿಗೆ ಈಗ ಕೇಳೋಣ. ಅವರು ಕಲ್ಪಿಸಿದ್ದಾರೆ. ತಮ್ಮ ಸಂಸ್ಥೆಯ ಯೋಜನಾ ವ್ಯಾಪ್ತಿಗೆ ಬರುವ ಸುಮಾರು 75 ಹಳ್ಳಿಗಳಲ್ಲಿ ಕಾರ್ಯನಿರ್ವಹಿಸುವ ಸತೀಶ್, ನನ್ನ ಪ್ರಶ್ನೆ, ಸಬಲೀಕರಣದ ನಿಜವಾದ ಅರ್ಥ ಏನು? ಸಬಲೀಕರಣ ಅಂದ್ರೆ ಏನಾಗುತ್ತೆ ಅಂದ್ರೆ, ನನ್ನ ಹತ್ರ ಬಲ ಇದೆ, ಇನ್ನು ಕೊಳಿಸಿದೀನಿ ಅಂದ್ಕೊಂಡ್ರೆ ಅದಕ್ಕಿಂತ 2 ಪಟ್ಟು ಅವ್ರನ್ನ ಸಬಲೀಕರಣ ಮಾಡಿಸಿದ್ದಾರೆ. ಸೊ ಇದು ಒಬ್ಬರ ಬಲ ಹತ್ರ ಹೋಗೋದಿಲ್ಲ. ಸೊ ನನಗೇನಿಸುತ್ತೆ ಅಂದ್ರೆ, ಈ 5,000 ಜನ ಮಹಿಳೆಯರು ಅವರು ತಮ್ಮ ಅದರಲ್ಲೂ ಕೂಡ ಬಡವರು ವ್ಯವಸಾಯದಲ್ಲಿ, ಒಣ ಬೇಸಾಯದಲ್ಲಿ ಹೆಣ್ಮಕ್ಕಳು ಕಡೆ ಪಕ್ಷ 70 ವ್ಯವಸಾಯಕ್ಕೆ ಒಂದು ಗುರಿನ ಕೊಡೋರು, ಅದಕ್ಕೊಂದು ನಿರ್ದೇಶನ ಕೊಡುವಂತ ಜನ, ಅವ್ರಿಗೆ ಬೀಜದ ಬಗ್ಗೆ ಭಂಡಾರ. ಒಂದು ಥರದಲ್ಲಿ ನಾನು ಮಾಡಿರೋ ಕೆಲಸ ಏನು ಅಂದ್ರೆ, ಜಾಂಬಂತನ ಕೆಲಸ, ಹನುಮಂತನ ಪಕ್ಕ ಕೂತ್ಕೊಂಡು ನಿನ್ ಕೆಲಸ ನಡೆದಿದೆ. ಇವಾಗ ಅವರು ಯಾವ ವಿಷಯದಲ್ಲಿ ಕೂಡ ಅವ್ರ ಹಿಂದೆ ಉಳಿಯೋದಿಲ್ಲ, ಮತ್ತೆ ಅವರು ಪ್ರಪಂಚನ ಪೂರ್ತಿಯಾಗಿ ಸ್ವತಂತ್ರ ಮಾಡ್ಕೊಳ್ಳೋ ಒಂದು ಶಕ್ತಿ ಅವರಿಗಿದೆ. ಇದನ್ನ ನೀವು ಸಬಲೀಕರಣ ಅಂತ ಅನ್ಕೊಂಡ್ರೆ ಎಲ್ಲಾ ಕಡೆನಲ್ಲೂ ಕೃಷಿನಲ್ಲಿ ಬಹಳ ಮುಖ್ಯವಾದ್ದೇನು, ಬೀಜ. ಆ ಬೀಜನ ನೆಲದಲ್ಲಿ ಹಾಕಿ ಇಟ್ಕೊಳ್ತೀನಿ. ಈ ಬೀಜದ ಮೇಲ್ಗಡೆ ಇರೋ ಒಟ್ಟಾರೆ ಆಧಿಪತ್ಯ ಮಹಿಳೆಯರು, ಅದನ್ನ ಈ ಬೀಜನ ಈ ಮಣ್ಣಲ್ಲಿ ನಾನು ಹಾಕ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು, ಬೆಳೆ ಬರುವಾಗ ಆ ಬೆಳೆನ ಕಾಪಾಡ ಬೀಜನ ಮನೆಗೆ ತಗೊಂಡ್ಬರೋದು, ಆ ಬೆಳೆನಲ್ಲಿರೋ ದಂಟಿನಲ್ಲಿ ಯಾವ್ಯಾವ ಬೀಜಗಳು ಚಲೋ ಇದೆ, ಬೀಜಕ್ಕೆ ನಾವು ಬೇವಿನ ತೊಪ್ಪಲ್ಲಿ ಹಾಕ್ಬೇಕು ಮತ್ತೆ ಬೂದಿ ಹಾಕ್ಬೇಕು, ಆ ತರ ಅದನ್ನ ಕಾಪಾಡ. ವಿಶ್ವವಿದ್ಯಾನಿಲಯಗಳು ಎಷ್ಟೋ ಕೋಟಿ ರೂಪಾಯಿ ಹಾಕಿ ಸಂಶೋಧನೆ ಮಾಡ್ತಾರೆ, ಆದ್ರೆ ಈ ಹೆಣ್ಮಕ್ಳಿಗೆ ಅವ್ರು ಇಟ್ಕೊಂಡಿದ್ದಾರೆ. ಸೊ ಕೃಷಿನಲ್ಲಿ ಅವ್ರ ಪಾತ್ರ ಏನು ಅಂದ್ರೆ, ಒಂದು ಥರದಲ್ಲಿ ನಾವು ಒಂದ್ಸರ್ತಿ ಒಂದು ಟೀ ಶರ್ಟ್ ಅನ್ಕೋಬೇಕು. ಮೊದಲೆಲ್ಲ ಬೀಜ ಬಿತ್ತನೆ ಸಂಗ್ರಹಣೆ ಮತ್ತೆ ವಾಪಸ್ಸು ಬಿತ್ತನೆಯ ಸಮಯದಲ್ಲಿ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಲು ಏನು ಕಾಣಿಸ್ತಾ ಇಲ್ಲ, ಯಾಕೆ ಈ ಒಮ್ಮೆಲೆ ಈ ಸ್ಥಿತ್ಯಂತರ ಯಾಕಾಯ್ತು? ಈ ಒಟ್ಟಾರೆ ಒಂದು ಪ್ರಪಂಚ ಒಂದು ಇಂಟೆಲೆಕ್ಚುಯಲ್ ಲೀಡರ್ ಬೌದ್ಧಿಕ ನಾಯಕಿ ಆಗಿರ್ತಾ ಇದ್ಲು, ಯಾಕಂದ್ರೆ ಬೀಜದ ಬಗ್ಗೆ ಅನ್ನೋದನ್ನ ಅವಳಿಗೆ ಒಟ್ಟಾರೆ ತಿಳಿತಾ ಇತ್ತು. ಒಂದು ಹಳ್ಳಿಯ ಸಮಾಜ ಎಲ್ಲ ಈ ಕೃಷಿ ಸುತ್ತಬೇಕು, ಅದನ್ನ ಬೆಳೆ ಮಾಡಬೇಕು ಅನ್ನುವಾಗ ಈ ಒಂದು ಬೌದ್ಧಿಕ ಪ್ರಾಮುಖ್ಯ ಏನಿತ್ತು, ಯಾವ ರೈತ ಆಗ್ಲಿ ಅವರು ಏನಾದ್ರೂ ಒಂದು ಬೆಳೆ ಬೆಳೆಯಿತು ಅಂದ್ರೆ ಈ ಬೆಳೆ ಹೇಗ್ ಬೆಳೆಯುತ್ತೆ, ಇವು ದೂರದರ್ಶನದಿಂದ ಸಲಹೆ ತಗೊಳ್ಬೇಕು, ಯಾವುದೋ ಒಂದು ವ್ಯವಸಾಯಾಧಿಕಾರಿಯಿಂದ ಸಲಹೆ ತಗೊಳ್ಬೇಕು, ಈ ತರ ಯಾವ ತರ ಒಂದು ಗುರಿನ ಕೊಡ್ತಾ ಇದ್ರು, ಅದೆಲ್ಲ ಹೊರಟೋಗ್ಬಿಟ್ಟು ಇವತ್ತು ಹೆಣ್ಮಕ್ಳು ಮುಳ್ಳು ಗುಂಪಾಗೋಗ್ಬಿಟ್ಟಿದ್ದಾರೆ ವ್ಯವಸಾಯ. ಹಳೆ ಪದ್ಧತಿಗಳನ್ನ ಮತ್ತೆ ಹೇಗೆ ಅದನ್ನ ನಾವು ಹಾದಿಗೆ ತರೋದು? ಈ ಹಳೆ ಪದ್ಧತಿ ಯಾಕೆ ಮರೆತು ಬಿಟ್ಟಿದ್ದಾರೆ ಅಂದ್ರೆ, ಬೇಕಾದ ವಿದ್ಯೆನ ನಾನು ಕಲ್ತ್ಕೊಂಡ್ರೆ ಮಾತ್ರ ನಾನು ವಿದ್ಯಾವಂತ, ನಾನು ಹಳ್ಳಿನಲ್ಲಿ ಬೇಕಾಗಿರೋ ಒಂದು ವ್ಯವಸಾಯ ಆಗಿ ಒಕ್ಕಟ್ಟಿನಿಂದ ಯಾವತ್ತು ನಾವು ಹೊರಗಡೆ ಹೋಗ್ತೀವಿ ಅವತ್ತು ಇವೆಲ್ಲ ನಾವು ವಾಪಸ್ಸು ತಗೊಳ್ಬಹುದು. ಪ್ರತಿಯೊಬ್ಬರೋ ಈ ವಿದ್ಯೆಗಳು ಈ ವ್ಯವಸಾಯ ಪ್ರವೃತ್ತಿ ಎಲ್ಲ ನಮ್ಮ ಕೈಗೆ ವಾಪಸ್ ಬರುತ್ತೆ. ಪಸ್ತಾಪುರದ ಸುತ್ತಮುತ್ತ ಪಾಠವನ್ನ ಕಲಿಸಿದಿರಿ, ಇದಕ್ಕೆ ಎಲ್ಲಿಂದ ಪ್ರೇರಣೆ ಬಂತು ನಿಮಗೆ? ಈ ಸ್ವಾವಲಂಬನೆ ಪಾಠ ನನಗೆ ಎಲ್ಲಿಂದ ಇದರದ್ದು ಒಂದು ಪ್ರೇರಣೆ ಬಂತು ಅಂದ್ರೆ, ಒಂದು ಒಂದು ನಿಜವಾದ ಪ್ರೇರಣೆ ನಡೆಯಿತು. ಏನ್ ಪ್ರಯೋಗ ಅಂದ್ರೆ, ಕರ್ನಾಟಕದಲ್ಲಿ 400 ಹಳ್ಳಿಗಳಿಗೆ ಮಾತ್ರ ಒಂದು ಡೈರೆಕ್ಟ್ ಇದೆ, ಅವ್ರ ಹತ್ರ ರೆಕಾರ್ಡಿಂಗ್ ಗಳು ಮಾಡ್ತಾ ಇದ್ದೆ, ಫಿಲ್ಮ್ ಗಳು ಮಾಡ್ತಾ ಇದ್ದೆ. ನಾನು ಡೆಲ್ಲಿನಿಂದ ಬಂದ ಮನುಷ್ಯ, ನನಗಿತ್ತು, ನನಗೆ ಬಹಳ ಗೊತ್ತು, ಬೇರೆಯವ್ರಿಗೆ ಯಾರು ಏನ್ ಗೊತ್ತಿಲ್ಲ ಅನ್ನೋ ಒಂದು ಭಾವನೆ ಇರ್ತಾ ಇತ್ತು. ಆದ್ರೆ ಯಾವ್ರ ಹತ್ರ ಇರೋ ಜ್ಞಾನದ ಒಂದು ಆಳ ಅರ್ಥ ಆಗ್ತಾ ಹೋದಾಗೆಲ್ಲ ನನ್ನ ಅಜ್ಞಾನ ಕೂಡ ಅರಿವಾಗ್ತಾ ಹೋಯ್ತು. ಆ ತರ ಪ್ರಪಂಚನ ಬದುಕಿಸೋ ಒಂದು ಜ್ಞಾನ ಅವ್ರ ಹತ್ರ ಯಾವ್ದಿತ್ತು, ಆ ಜ್ಞಾನದ ಬಗ್ಗೆ ತಿಳಿದಕ್ಕೆ ಅದ್ರ ಬಗ್ಗೆ ಒಂದು ವಿಶ್ವಾಸ, ಆ ವಿಶ್ವಾಸದ ಫಲವಾಗಿ ನಾನು ಡೈರೆಕ್ಟ್ ಆಗಿ ಒಂದು ಡೆವಲಪ್ಮೆಂಟ್. ಮಾಧ್ಯಮವನ್ನ ಯಾವಕ್ಕೆ ಬೆಳೆಸ್ಕೊಳ್ಬೇಕು, ನಿಮ್ದೇ ಆದ ಯಾಕೆ ಒಂದು ಮಾಧ್ಯಮ ಬೇಕಿತ್ತು? ಇದ್ರ ಹಿಂದೆ 2-3 ವಿಷಯ. ಒಂದು ವಿಷಯ ಬಂದಿತ್ತು, ಅದ್ರ ಮೇಲ್ಗಡೆ ಒಂದು ಬಹಳ ದೊಡ್ಡ ಗೌರವ ಬಂದಿತ್ತು. ಆ ಗೌರವ ಬಂದಾಗ ನಾನು ಕೆಲವು ಅಂದ್ರೆ ಲಿಟ್ರಸಿ ನಾನ್ ಲಿಟ್ರಸಿ ಇದಕ್ಕಿರೋ ಒಂದು ಪ್ರಾಬ್ಲಮ್, ಯಾರ್ಯಾರು ಡೆವಲಪ್ಮೆಂಟ್ ಅಲ್ಲಿ ಹೋಗಿದ್ದಾರೆ ಕೆಲಸಕ್ಕೆ ಯಾವುದೇ ಒಂದು ಮೌಲ್ಯ ಇಲ್ಲ ಅಂತ ಅವ್ರು ತಿಳ್ಕೊಳ್ತಾರೆ. ನಾನು ಯೋಚನೆ ಮಾಡ್ತಾ ಇದ್ದಾಗ ನನಗನ್ನಿಸ್ಟೂಡೆಂಟ್ನಲ್ಲಿ ನನ್ನ ತಿಳುವಳಿಕೆಗಿಂತ ಅವ್ರ ತಿಳುವಳಿಕೆ ಬಹಳ ಮುಖ್ಯ ಅಂತ ನನಗನ್ನಿಸ್ತು. ಯಾಕೆಂದ್ರೆ ನಾನು ಲಿಟ್ರೇಟ್ ಆದ್ರೆ ಸ್ಕಿಲ್ ಅಂತ, ಅದು ಜೀವರಾಶಿನ ಕಾಪಾಡುವಂತ ಒಂದು ಸ್ಕಿಲ್ ಅದು. ಅದು ನನಗೆ ಅರ್ಥ ಆದಾಗ ಎಲ್ಲದನ್ನು ಕೊಶ್ಚನ್ಗೆ ಹೇಗೆ ವ್ಯವಸಾಯ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಈ ಹಳ್ಳಿನಲ್ಲಿರೋರಿಗೆ ಬೋಧಿಸೋದೇ ನಮ್ದೊಂದು ಧರ್ಮ, ನಿನ್ನಲ್ಲಿರೋ ವಿದ್ಯೆ ನೀನ್ ಯಾಕೆ ಡಿಮಿಸ್ಟಿಫೈ ಮಾಡೋಕ್ಕಾಗಲ್ಲ, ನೀನು ನಿನಗೆ ಮೀಡಿಯಾ ಗೊತ್ತು. ಸೊ ಇವ್ರು ಇವೆಲ್ಲ ಕಲ್ತಾಗ ನಾನು ಏನ್ ಅನ್ಕೊಂಡೆ ಅಂದ್ರೆ, ಇವ್ರು ಕೂಡ ಮೀಡಿಯಾ ಪೀಪಲ್ ಆಗ್ಬೇಕು ಅನ್ನೋದು ಒಂದು. ಮತ್ತೆ ಮೀಡಿಯಾ ಇಲ್ಲದೆ ಇದ್ರೆ ನನಗೊಂದು ಜಾಗ ಇಲ್ಲ, ಮೀಡಿಯಾ ನಹಿತು ಜಿಂದಗಿ ನಹಿ ಅನ್ನುವಂತ ಒಂದು ಮಾತನ್ನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾಗಿನಿಂದ ನನಗೆ ಪ್ರತಿ ದಿವಸನೂ ಒಂದೊಂದು ಆಶ್ಚರ್ಯ. ಯಾಕೆಂದ್ರೆ ನಾನು ಇನ್ನಲ್ಲಿ ನಾನು ಟೀಚ್ ಮಾಡಿದ ಮನುಷ್ಯ ಟೆಲಿವಿಷನ್ ಪ್ರೊಡಕ್ಷನ್, ಸೊ ಅವ್ರು ಕಲ್ತ್ಕೊಳ್ಳೋ ಒಂದು ಸ್ಪೀಡ್ಗೂ ಅವ್ರ ಒಂದು ವಿಶ್ವಾಸ ಆಸ್ತಿ ಬೆಳೆಯಿದ. ಇವತ್ತು ಒಂದು 10-15 ಹೆಣ್ಮಕ್ಳು ಏನು ವಿಡಿಯೋಗಳನ್ನು ನೋಡ್ತಂದ್ರೆ ಯಾವ ಪ್ರೊಫೆಷನಲ್ ಕೂಡ ಅದ್ರ ಮೇಲ್ಗಡೆ ಮೂಗಿನ ಮೇಲ್ಗಡೆ ಕೈ ಇಟ್ಕೊಳ್ಳುವಂತ, ಪ್ರಪಂಚದ ಬೇರೆ ನಿರ್ದೇಶಕ ಬಹಳ ಹೆಸರಿರೋ ನಿರ್ದೇಶಕ ಆದ್ರೂ ಅಂತ ಒಂದು ರಿಟ್ರಾಸ್ಪೆಕ್ಟಿವ್ ಬಂತಂದ್ರೆ ನಂದು ಪ್ರತಿಭೆ ಇದೆ ಅನ್ನೋದನ್ನ ಅಲ್ಲಿ ನಿರೂಪಿಸಿದ್ರು. ಅದೇ ತರ ರೇಡಿಯೋದಲ್ಲಿ ಕೂಡ ನಾವು ಎಷ್ಟು ಹೆಣ್ಮಕ್ಳು ಏನ್ ಎಸೆನ್ಶಿಯಲ್ಸ್ ಇದೆ ಅದನ್ನೆಲ್ಲ ಅವ್ರು ಮೀಟ್ ಮಾಡ್ತಾರೆ. ಬಟ್ ಅವ್ರಿಗೆ ಯಾಕಿಲ್ಲ ರೇಡಿಯೋ? ರೇಡಿಯೋ ಎಲ್ಲ ನಮ್ಮಂತವ್ರು ನಿಮ್ಮಂತವ್ರು, ಅವ್ರ ಮೀಡಿಯಾ ಪ್ರೊಡ್ಯೂಸರ್ಸ್ ಆಗ್ಬಾರ್ದು. ನಾವು ಮೀಡಿಯಾ ಪ್ರೊಡ್ಯೂಸರ್ಸು, ನಾವು ಪ್ರೊಡ್ಯೂಸ್ ಮಾಡಿ ಅವರಿಗೆ ಕೇಳಿಸ್ತೀವಿ, ಅವ್ರು ಕೇಳಬೇಕು. ನಮ್ಮ ರೇಡಿಯೋ ಮತ್ತು ಈ ಸಿನಿಮಾ ನಿರ್ಮಾಣ ಈ ಎರಡನ್ನು ನೋಡ್ತಾ ಇರಬೇಕಾದ್ರೆ ತಂತ್ರಜ್ಞಾನ ಮತ್ತೆ ಅನಕ್ಷರಸ್ಥರು ಎರಡು ಒಂದಕ್ಕೊಂದು ಸವಾಲಿದೆ ಕೆಲಸ, ಅದನ್ನೇ ನೀವು ಹೇಗೆ ನೀವು ಅಪ್ರೋಚ್ ಮಾಡಿದ್ರಿ? ನಾನು ಫಸ್ಟ್ ಈ ತಂತ್ರಜ್ಞಾನ ನಾವು ಈ ಕುಂಟೆಬಿಲ್ಲೆ ಆಡ್ತೀವಲ್ಲ, ಕುಂಟೆಬಿಲ್ಲೆನ ಎಡಿಟಿಂಗ್ ಮಾಡ್ಕೊಂಡ್ವಿ, ಒಂದು ಮನೆಯಿಂದ ಇನ್ನೊಂದು ಮನೆಗೆ ಜಂಪ್ ಇಲ್ಲ. ನೀವು ಪದೇ ಪದೇ ಹೇಳ್ತಾ ಇರ್ತೀರಿ ಸ್ವಾಯತ್ತ ಸಮುದಾಯ ಅಂತ, ಅಟಾನಮಸ್ ಕಮ್ಯುನಿಟಿ ಅಂತ, ಅಂದ್ರೆ ಬೀಜ ಆಹಾರ ಸ್ವಾಯತ್ತ ಸಮಾಜ ಅಂತ ನಾವೇನ್ ಅನ್ಕೊಂಡ್ವಿ. ಆ ಸಮಾಜದಲ್ಲಿ ಏನೇನ್ ಇರ್ಬೇಕು ಅವರಿಗೆ ಫಂಕ್ಷನ್ಸ್, ಅದು ಹಳಗಡೆ ಕಂಟ್ರೋಲ್ ಇರ್ಬೇಕು, ಇದನ್ನೆಲ್ಲ ನಾವು ಹೊರಗಡೆ ಎಲ್ಲೂ ಹೋಗದೆ ನಾವು ಕಾಪಾಡ್ಕೋತೀವಿ. ಈ ಕಾಪಾಡ್ಕೊಳ್ಳೋ ಒಂದು ಶಕ್ತಿ, ಯಾಕೆಂದ್ರೆ ನಾನು ನಿಮಗೆ ಅವಾಗಿನಿಂದ ಹೇಳ್ತಾ ಇರೋ ತರ ಈ ಒಂದು ಪ್ರಪಂಚೀಕರಣ ನಡೀತಾ ಇರೋದ್ರಲ್ಲಿ ನಮ್ಮ ಮನೆಯಲ್ಲಿ ಇವೆಲ್ಲ ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಿ. ಕೊನೆಯದಾಗಿ ಒಂದು ಪ್ರಶ್ನೆ, ಈ ಕೃಷಿ ವ್ಯವಸ್ಥೆಯಿಂದ ಮೂಲೆ ಗುಂಪಾಗಿರ್ತಕ್ಕ ಭವಿಷ್ಯತ್ತು, ಯಾಕೆಂದ್ರೆ 65% ಈ ದೇಶದಲ್ಲಿ ಇವೆಲ್ಲ ಮಳೆ ಮೇಲ್ಗಡೆ ದರ್ಜೆ ಧಾನ್ಯಗಳಲ್ಲ. ಅವು ನೀವು ಅಕ್ಕಿಗೆ ಗೋಧಿಗೆ ಹೋಲಿಸಿದ್ರೆ ಅದರ ಪೌಷ್ಟಿಕತೆ ಅಕ್ಕಿ ಗೋಧಿಗೆ ಜನಗಳಿಗೆ ಒಂದು ಉತ್ಸಾಹ ಕೊಡುವಂತಹದ್ದು, ಜನಗಳ ಆತ್ಮಸ್ಥೈರ್ಯನ ಬೆಳೆಸುವಂತಹದ್ದು ಇಂತಹದ್ದಾಗಿಲ್ಲ. ಅವ್ರು ಯಾವ ವ್ಯವಸಾಯ ಮಾಡ್ತಾ ಇದ್ರು ಆ ವ್ಯವಸಾಯ ಕೂಡ ಬೆಳೆಸೋ ಒಂದು ಜವಾಬ್ದಾರಿ ನಮ್ಮ ಮೇಲಿತ್ತು. ಅದೇ ಇರುವಂತಹ ಬೆಳೆಗಳು ಯಾವ ಬೆಳೆಗಳು ಜನರ ಆರೋಗ್ಯನ ಜನರ ಒಂದು ನ್ಯೂಟ್ರಿಷನ್ ಹೆಚ್ಚಿಗೆ ಮಾಡಬಹುದು. ನಿಮ್ಮ ಈ 2.5 ದಶಕಗಳ ಅನುಭವವನ್ನ ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಸಬಲೀಕರಣದ ಬಗ್ಗೆ ಭಕ್ತಿಯಲಿಂದೇ ಭಜನ ಮಾಡಿ ದೇವರ ನಮಗಳ ಅಲ್ಲಯ್ಯ ಹೆಂಗ ಅಂತಾನ ಅನ್ನ ಅಲ್ಲಿಗೆ ಹೋಗಿ ತರವರದೊಳಗೆ ಮಲ್ಲಯ್ಯ ಮಾಯಾಗಿ ಹೋಗ್ಯ ಕಾನ ಮಾಡೋ ಮಾಡೋ ನೀ ಶಿವ ಜಾನ ಮಾಡೋ ಮಾಡೋ ನೀ ಶೈಲ ದಾರಿಯ ವೈಡದಾನ ಮಾಡೋ ನೀ ಗುರು ಜಾನ ಮಾಡಿದರ ದೇವರ ನಮ ಬಲ ತಾನ ಮಾಡೋ ಮಾಡೋ ನೀ ಶಿವ ಜಾನ ಹೇರ್ಯಾನ ಹಿಂದ ಕಮೂರ ಮಳ ಸರದಾನ ಮಲ್ಲ ಎಂದು ಚಿಡಿಯದರೊಳಗೆ ಅಲ್ಲಯ್ಯ ಮಲ್ಲ ಎಂದು ಚಿಡಿಯದರೊಳಗೆ ಮಡಿದ ಸಿದ್ಧ ಅಂತಾರ ಎತ್ತಿಕೊಂಡು ಮೋತಾಯ ಎಲ್ಲರೇ ಅವ ಭಜನ ಮಾಡಿದರ ದೇವರ ನಮ ಬಲಿತಾನ ಮಡು ಮಾಡೋ ನೀರೋರ ತಿರುಗಾನ ಅಲ್ಲಿ ನಡೆದಾನ ಚಂದ ಬಸವಣ್ಣ ಒಡಗೇರಿ ಓರ ತಿರುಗಾನ ಅಲ್ಲಿ ನಡೆದಾನ ಚಂದ ಬಸವಣ್ಣ ಕಲ್ಲು ಮಾಡೋ ನೀ ಶಿವ ಭಜನ ತಂತ್ರಜ್ಞಾನದ ಮಾಹಿತಿ ಬೇಕು ಬಳಸಬೇಕು ಶ್ರದ್ಧೆಯಿಂದಲೇ ಬೆಳೆಯಬೇಕು ಎಲ್ಲರೂ ಸೇರಿ ಕೃಷಿ ಮಾಡಬೇಕು ತೊಗರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲೇ ಭಾರಿ ಬೆಳಿತದರಿ ಸಾರಜನಕ ಹಿಡಿಯುತ್ತಾದ ಪುಷ್ಟಿ ಕೃಷಿಗೆ ಹೊಂದುತ್ತಾದ ನಮಗೆ ಖುಷಿಯ ನೀಡುತ್ತಾದ ಪುಷ್ಟಿ ಕೃಷಿಗೆ ತದರಿ ನಮ್ಮದೇ ತೊಗರಿ ಇಲ್ಲೇ ಭಾರಿ ಬೆಳಿತದರಿ ಇಲ್ಲಿಗೆ ಕೃಷಿ ಹಾಡು ಕೇಳಿದಿರಿ. ಈಗ ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿತಿಗಳು ಶೇಕಡಾ 25%, ರಾಯಚೂರು ಜಿಲ್ಲೆ ಒಳಗ 40%, ವಿಜಯಪುರ ಮತ್ತು ಜಹೀರಾಬಾದ್ಗಳಲ್ಲಿ ಶೇಕಡಾ 45% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು